ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲಾ ಕ್ರೀಡಾಂಗಣವು ಅನೇಕ ಕ್ರೀಡೆಗಳಿಗೆ ಸುಸಜ್ಜಿತವಾಗಿಲ್ಲ. ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಎಲ್ಲಾ ಶಾಸಕರೊಂದಿಗೆ ಸಮಾಲೋಚಿಸಿ ಜಿಲ್ಲಾ ಕ್ರೀಡಾಂಗಣದ ಅಭಿವೃದ್ಧಿಗೆ 5 ಕೋಟಿ ರೂಪಾಯಿಗಳನ್ನು ಒದಗಿಸುವುದಾಗಿ ಅವರು ಹೇಳಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಸನಸಭೆಗಳು ಅಶಿಸ್ತಿನ ಅಖಾಡವಲ್ಲ, ಚಿಂತನೆ ನಡೆಸುವ ವೇದಿಕೆಯಾಗಲಿ, ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ. ಶಿಕ್ಷಣದಿಂದ ಸ್ವಾಭಿಮಾನಿ ಜವಾಬ್ದಾರಿಯುತ ವ್ಯಕ್ತಿಯಾಗಲು ಸಾಧ್ಯ, ಮುಖ್ಯಮಂತ್ರಿ ಅಭಿಮತ. ಒಳಮೀಸಲಾತಿ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯವಾಗಲು ಬಿಡುವುದಿಲ್ಲ, ಸಚಿವ ಕೆಎಚ್ ಮುನಿಯಪ್ಪ. ವಿಶ್ವವಿಖ್ಯಾತ ಗಗನಚುಕ್ಕಿ ಜಲಪಾತೋತ್ಸವಕ್ಕೆ ಇಂದು ಚಾಲನೆ ನೀಡಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಂಗಳೂರು. ಕಿಸಾನ್ವಾಣಿ ಕಿಸಾನ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ. ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ. ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ. ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ. 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ. ಪ್ರೀತಿಯ ಶ್ರೋತೃಗಳೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಗೇರು ಬೆಳೆದು ಬಂದ ಹಾದಿ ಈ ವಿಷಯದ ಕುರಿತಾಗಿ ಮಾಹಿತಿ ಕೇಳುವಿರಿ. ಮಾಹಿತಿ ನೀಡುವವರು ಗೇರು ಸಂಶೋಧನಾ ನಿರ್ದೇಶನಾಲಯದ ನಿರ್ದೇಶಕರಾದ ಡಾಕ್ಟರ್ ಜಿ ದಿನಕರ ಅಡಿಗ ಇವರು. ನಮಸ್ಕಾರ. ನೀವು ಈ ಗೋಡಂಬಿ ಬಗ್ಗೆ ಕೇಳಿರ್ತೀರಿ ಎಲ್ಲರೂ. ಇದೊಂದು ವಿಶಿಷ್ಟವಾದಂಥ ಬೆಳೆ. ಕ್ವಿಜ್ ಕಾರ್ಯಕ್ರಮದಲ್ಲಿ ನೀವು ಕೇಳಿರ್ಬೋದು, ಬೀಜ ಹೊರಗಿರುವಂಥ ಹಣ್ಣು ಯಾವುದು ಅಂತ. ಅಂದರೆ ಅದು ಹೆಚ್ಚಾಗಿ ಅದಕ್ಕೆ ಸರಿಯಾದ ಉತ್ತರ ಗೋಡಂಬಿ ಅಂತ ಹೇಳ್ತಾರೆ. ಆದರೆ ಒಂದು ವಿಚಾರ ನಾವು ತಿಳ್ಕೊಳ್ಬೇಕು, ಈ ಬೀಜ ಕೂಡ ಇದರಲ್ಲಿ ಹಣ್ಣು ಅಂತ ಹೇಳ್ತೀವಿ ನಾವು. ನಿಜವಾದ ಹಣ್ಣು ಗೋಡಂಬಿಯಲ್ಲಿ ಬೀಜ. ಆದರೆ ಹೊರಗಡೆ ಏನು ಹಣ್ಣು ಅಂತ ನಾವು ಹೇಳ್ತೀವಲ್ಲ, ಅದು ನಾವು ಅದನ್ನು ಫಾಲ್ಸ್ ಫ್ರೂಟ್ ಅಂತ ಕರಿತೀವಿ, ಅದು ನಿಜವಾದ ಹಣ್ಣಲ್ಲ. ಗೋಡಂಬಿ ನಮ್ಮ ದೇಶಕ್ಕೆ ಹೇಗೆ ಬಂತು ಅಂದರೆ ಅದೊಂದು ರೋಚಕವಾದ ಒಂದು ವಿಚಾರ ಇದೆ. ನಮಗೆ ಅದು ಗೊತ್ತೇ ಇರಲಿಲ್ಲ. ಅದು ವಿದೇಶದ ಬೆಳೆ, ಬ್ರೆಜಿಲ್ ದೇಶದ ಬೆಳೆ, ಅದರ ತಾಯ್ನಾಡು ಬ್ರೆಜಿಲ್. ಈ ಪೋರ್ಚುಗೀಸರು 16ನೇ ಶತಮಾನದಲ್ಲಿ ನಮ್ಮ ಭಾರತಕ್ಕೆ ಬಂದರು, ಕರಾವಳಿಗೆ ಬಂದರು. ಬರುವಾಗ ಅವರು ಅವ್ರ ಜೊತೆಗೆ, ಅವರು ಗೋಡಂಬಿ ಹಣ್ಣಂದರೆ ಭಾಳ ಇಷ್ಟ ಅವರಿಗೆ, ಅವ್ರ ಜೊತೆ ತೊಗೊಂಡು ಬಂದರು. ತೊಗೊಂಡು ಬಂದು ಅವರೇನು ಮಾಡಿದರು, ಗೋವಾದ ಕಡಲ ತೀರದಲ್ಲಿ ತುಂಬ ಮಣ್ಣಿನ ಕೊರಕಲಾಗ್ತಾ ಇತ್ತು ಗುಡ್ಡದಲ್ಲಿ. ಆ ಮಣ್ಣಿನ ಕೊರಕಲನ್ನು ತಡಿಲಿಕ್ಕೋಸ್ಕರ ಗೋಡಂಬಿಯನ್ನು ಹಾಕಿದ್ರಲ್ಲಿ. ಅಂದರೆ ಅದನ್ನು ಮಣ್ಣನ್ನು ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯ ಅದಕ್ಕಿದೆ. ಮಣ್ಣಿನ ಸವಕಳಿ, ನೀರಿನ ಸವಕಳಿ ಅದನ್ನೆಲ್ಲ ತಡೆದು ನೀರು ಹೆಚ್ಚಿಗೆ ಬಂದಾಗ ಅದನ್ನು ಇಂಗಿಸುವಂಥ ಸಾಮರ್ಥ್ಯ ಗೋಡಂಬಿ ಬೇರುಗಳಿಗಿದೆ. ಆ ನಿಟ್ಟಿನಲ್ಲಿ ಅವ್ರು ತಂದರು. ಬ್ರೆಜಿಲ್ ದೇಶದಲ್ಲಿ ಹೆಚ್ಚಾಗಿ ಗೋಡಂಬಿ ಬೀಜದ ಬಗ್ಗೆ ಅಷ್ಟು ಮಹತ್ವ ಇರಲಿಲ್ಲ, ಹಣ್ಣಿನ ಬಗ್ಗೆ ಮಹತ್ವ ಜಾಸ್ತಿ. ಹಣ್ಣನ್ನು ತಿಂತಾ ಇದ್ರು, ಹಣ್ಣಲ್ಲಿ ಅವರು ಬೇರೆ ಬೇರೆ ಪೇಯಗಳನ್ನು ಮಾಡಿ ಕುಡಿತಾ ಇದ್ರು. ಈ ಬೀಜದ ಮಹತ್ವವನ್ನು ಭಾರತೀಯರು ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ರು. ಈ ಬೀಜದ ಸಿಪ್ಪೆಯನ್ನು ತೆಗೆದು ಅದನ್ನು ಸಂಸ್ಕರಣೆ ಮಾಡಿದಾಗ ಒಳಗಿನ ತಿರುಳು ಬಹಳ ಚೆನ್ನಾಗಿ ತಿನ್ನಬಹುದು, ಖಾದ್ಯ ಯೋಗ್ಯ ಅನ್ನೋದನ್ನ ನಮ್ಮ ಭಾರತೀಯರು ಕಂಡುಕೊಟ್ರು. ಅದು ನಮ್ಮ ಕರಾವಳಿಯಲ್ಲಿರುವಂತಹ ಈ ಒಂದು ಕಾರ್ಖಾನೆ ಅವರು ಆ ಬೀಜವನ್ನ ತಿರುಳಿನಿಂದ ಬೇರ್ಪಡಿಸಿ ಅದನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ಲಿಕ್ಕೆ ಶುರು ಮಾಡಿದ. ಆಗ ನೋಡಿ ಗೋಡಂಬಿಗೆ ಒಳ್ಳೆ ಚಿನ್ನದಂತ ಬೆಲೆ ಬರ್ಲಿಕ್ಕೆ ಶುರುವಾಯಿತು. ಇದೊಂದು ರಫ್ತು ಆಧಾರಿತ ಬೆಳೆ. ಮುಂಚೆ ಏನಾಗ್ತಿತ್ತು, ಬಡವರ ಬೆಳೆ ಶ್ರೀಮಂತರ ಆಹಾರ ಅಂತ ಇತ್ತು ಅದಕ್ಕೆ ಹೆಸರು. ಅಂದ್ರೆ ಈ ಬೆಳೆಯುವವನು ಬಡವ, ರೈತ ಯಾವತ್ತಿಗೆ ಬಡವ, ಅದರಲ್ಲೂ ಗೋಡಂಬಿ ರೈತ ಅಂದ್ರೆ ಅವನು ಬಡವನೆ. ಆದ್ರೆ ತಿನ್ನುವರು ಮಾತ್ರ ಬಹಳ ಶ್ರೀಮಂತರು, ಯಾಕಂದ್ರೆ ಅದ್ರ ಬೆಲೆ ಆಗಿತ್ತು. ಒಂದು ಕೆಜಿ ಗೋಡಂಬಿಗೆ ಈಗ ನೀವು ಖರೀದಿ ಮಾಡ್ಲಿಕ್ಕೆ ಹೋದ್ರೆ ಹೆಚ್ಚಂದ್ರೆ ಕಡಿಮೆ ಅಂದ್ರೆ ನಿಮ್ಗೆ 1,000 ರೂಪಾಯಿ ಕಡಿಮೆ ಸಿಗ್ಲಿಕ್ಕಿಲ್ಲ. ಅದೇನಾಯ್ತು, ಬರ್ತಾ ಬರ್ತಾ ಬರ್ತಾ ಈಗ ನಮ್ಮ ಭಾರತೀಯರ ತಲಾ ಆದಾಯ ಜಾಸ್ತಿ ಆದಾಗ, ಮುಂಚೆ ಕಡಲೆಕಾಯಿ ತಿಂತಿದ್ದವನು, ನೆಲಗಡಲೆ ತಿಂತಿದ್ದವನು, ಅವನು ಗೋಡಂಬಿ ತಿನ್ಲಿಕ್ಕೆ ಶುರು ಮಾಡ್ದ. ಹೀಗೆ ಮನುಷ್ಯನಲ್ಲಿ ಆರ್ಥಿಕವಾಗಿ ಅವನು ಸದೃಢ ಆದಾಗ ಅವನಲ್ಲಿ ಕೊಂಡುಕೊಳ್ಳುವಿಕೆಯ ಸಾಮರ್ಥ್ಯ ಹೆಚ್ಚುತ್ತದೆ. ಹಾಗಾಗಿ ಈಗ ನಮ್ಮ ದೇಶ ಗೋಡಂಬಿಯ ಕನ್ಸ್ಯೂಮರ್ಸ್ ಅಂತ ಏನ್ ಹೇಳ್ತಾರಲ್ಲ, ಗೋಡಂಬಿಯ ಡಿಮಾಂಡ್ ಹೈಯೆಸ್ಟ್ ಇರೋದು ನಮ್ಮ ದೇಶದಲ್ಲಿ. ವಿಶ್ವದ 1/3 ಗೋಡಂಬಿಯನ್ನು ನಮ್ಮ ದೇಶದ ಜನರು ತಿಂತಾ ಇದ್ದಾರೆ. ಅದನ್ನು ಹಾಗಾಗಿ ರಫ್ತಿನ ಪ್ರಮಾಣ ಕಡಿಮೆ ಆಗಿದೆ. ಮುಂಚೆ ನಾವು ರಫ್ತಿನಲ್ಲಿ ನಾವು ಇಡೀ ಪ್ರಪಂಚಕ್ಕೆ 1 ಸ್ಥಾನದಲ್ಲಿದ್ವಿ. ಆಮೇಲೆ ಗೋಡಂಬಿ ಉತ್ಪಾದನೆಯಲ್ಲೂ 1 ಸ್ಥಾನದಲ್ಲಿದ್ವಿ. ಪ್ರೊಸೆಸಿಂಗ್ ಮಾಡೋದ್ರಲ್ಲಿ 1 ಸ್ಥಾನದಲ್ಲಿದ್ವಿ. ಈಗ ನಾವು ಪ್ರೊಸೆಸಿಂಗ್ ನಲ್ಲಿ 1 ಸ್ಥಾನದಲ್ಲಿದ್ದೇವೆ, ಹಾಗೆ ಅದನ್ನು ತಿನ್ನುವ ಪ್ರಮಾಣದಲ್ಲೂ 1 ಸ್ಥಾನದಲ್ಲಿದ್ದೇವೆ. ಆದರೆ ಅದರ ಈ ಉತ್ಪಾದನೆ ಏನಿದೆಯಲ್ಲ ಅದು ಸ್ವಲ್ಪ ಕಡಿಮೆ ಆಗಿದೆ ನಮ್ಮ ದೇಶದಲ್ಲಿ. ಯಾಕೆ ಕಡಿಮೆ ಆಗಿದೆ ಅಂದ್ರೆ, ಇತರ ಬೆಳೆಗಳಲ್ಲಿ ರೈತರಿಗೆ ಆದಾಯ ಜಾಸ್ತಿ ಬರ್ಲಿಕ್ಕೆ ಶುರುವಾಯಿತು. ಮೊದಲನೇದಾಗಿ ಕರಾವಳಿಯಲ್ಲಿ ಅಡಿಕೆ, ಅಡಿಕೆ ಆದ್ಮೇಲೆ ಕೊಕ್ಕೋ, ಆಮೇಲೆ ರಬ್ಬರ್. ಇದರಲ್ಲೆಲ್ಲ ಆದಾಯ ಬಂದಾಗ ಅವ್ರೇನ್ ಮಾಡಿದ್ರು, ಹೆಚ್ಚಿನ ಫಲವತ್ತಿರೋ ಮಣ್ಣನ್ನು ಅಡಿಕೆ, ರಬ್ಬರ್ ಮತ್ತೆ ಕೊಕ್ಕೋಗೆ ಹಾಕಿ ಎಲ್ಲಿ ಗುಡ್ಡ ಇದೆಯೋ ಏನು ಬರೋದಿಲ್ಲೋ ಅಲ್ಲಿ ಬೆಳೆ ಅಂತ ಕಡೆ ಗೋಡಂಬಿ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ನಮ್ಮ ದೇಶದಲ್ಲಿ ಗೋಡಂಬಿ ಉತ್ಪಾದನೆ ಕಡಿಮೆ. ಅದೇ ವಿಯೆಟ್ನಾಂ ದೇಶದಲ್ಲಿ ಉತ್ಪಾದನೆ ಜಾಸ್ತಿ, ಯಾಕಂದ್ರೆ ಅವರು ಉತ್ತಮವಾದ ಮಣ್ಣನ್ನೇ ಗೋಡಂಬಿ ಬೆಳೆಗೆ ಆಯ್ಕೆ ಮಾಡಿದ್ದಾರೆ. ಹಾಗೆ ಮಾಡಿದಾಗ ಗೋಡಂಬಿಯಲ್ಲಿ ಈಗ ಖಂಡಿತವಾಗಿ ಬೆಳೆ ಜಾಸ್ತಿ ಬರುತ್ತೆ. ಸೊ ಬೆಳೆ ಜಾಸ್ತಿ ಬಂದಾಗ ಅದನ್ನ ನೀವು ರಫ್ತು ಕೂಡ ಜಾಸ್ತಿ ಮಾಡಬಹುದು. ಆದರೆ ನಮ್ಮಲ್ಲಿ ಈ ಒಂದು ಮನಸ್ಥಿತಿ ಬರಬೇಕಂದ್ರೆ ಗೋಡಂಬಿಗೆ ಹೆಚ್ಚಿನ ಬೆಲೆ ಸಿಗಬೇಕು. ಈಗ ಕಳೆದ ವರ್ಷ 150 ರೂಪಾಯಿ ಸಿಕ್ಕಿದೆ ರೈತರಿಗೆ, ಅದರಿಂದ ಸಮಾಧಾನ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಇದು ಖಾದ್ಯ ಯೋಗ್ಯ ವಸ್ತು ಆದ್ರಿಂದ ಇದರ ಅಗತ್ಯತೆ ಹೆಚ್ಚಾಗ್ತಾ ಹೋಗ್ತದೆ ಹೊರತು ಕಡಿಮೆ ಆಗೋದಿಲ್ಲ. ಹಾಗಾಗಿ ಇದರ ಬೆಲೆಯಲ್ಲಿ ಕಡಿಮೆ ಆಗ್ತದೆ, ಮುಂದೆ ಇದಕ್ಕೆ ಡಿಮಾಂಡ್ ಕಡಿಮೆ ಆಗ್ತದೆ ಅನ್ನೋದು ಯಾವುದೇ ಒಂದು ಸಂಶಯ ಯಾರಿಗೂ ಬೇಕಾಗಿಲ್ಲ. ಹೀಗೆ ಗೋಡಂಬಿ ಬಂದ ನಂತರ 1950 ಗೋಡಂಬಿ ಸಂಶೋಧನೆ ಬಗ್ಗೆ ನಮ್ಮ ಸರ್ಕಾರ ಸ್ವಲ್ಪ ಆಲೋಚನೆ ಮಾಡಿತು. ಒಂದು 3-4 ಕಡೆಯಲ್ಲಿ, ಕರ್ನಾಟಕ, ಕೇರಳ, ವೆಸ್ಟ್ ಬೆಂಗಾಲ್ ಅಂತ ಕಡೆಯಲ್ಲಿ ಗೋಡಂಬಿ ಸಂಶೋಧನೆ ಶುರು ಮಾಡಿತು. 1971 ICR ಗೋಡಂಬಿ ಮತ್ತು ಸಾಂಬಾರ ಬೆಳೆಗಳಿಗೆ ಸೇರಿ ಒಂದು ಆಲ್ ಇಂಡಿಯಾ ಕೋಆರ್ಡಿನೇಟರ್ ಪ್ರಾಜೆಕ್ಟ್ ಅನ್ನೋದನ್ನು ಶುರು ಮಾಡಿತು. ಹಾಗೆ ಬರ್ತಾ ಬರ್ತಾ ಗೋಡಂಬಿ ಮಹತ್ವ ಜಾಸ್ತಿ ಆಗಿ 1986 ಒಂದು ಕ್ವಿಂಕ್ವೆನಿಯಲ್ ರಿವ್ಯೂ ಟೀಮ್ ಆಫ್ ICR ನವರು ಹೇಳಿದ್ರು, ಗೋಡಂಬಿಗೆ ಒಂದು ಸೆಪರೇಟ್ ಆದ ಒಂದು ಸಂಸ್ಥೆ ಬೇಕು ಅಂತ ಹೇಳಿದ್ರು. ಹಾಗಾಗಿ 1986 ಈ ಸಂಸ್ಥೆ ಅಸ್ತಿತ್ವಕ್ಕೆ ಬಂತು. ಮೊದಲನೇದಾಗಿ ಇದಕ್ಕೆ NRC ಫಾರ್ ಕ್ಯಾಶ್ಯೂ ಅಂತ ಹೇಳ್ತಾ ಇದ್ರು, ನ್ಯಾಷನಲ್ ರಿಸರ್ಚ್ ಸೆಂಟರ್ ಫಾರ್ ಕ್ಯಾಶ್ಯೂ ಅಂತ. ಹಾಗೆ ಇದರ ಸಂಶೋಧನೆ ಅಗತ್ಯ ಇನ್ನೂ ಜಾಸ್ತಿ ಆಗಿ 2009 ICR ಇದನ್ನು ICR ಡೈರೆಕ್ಟರೇಟ್ ಆಫ್ ಕ್ಯಾಶ್ಯೂ ರಿಸರ್ಚ್ ಅಂತ ಸ್ವಲ್ಪ ಉನ್ನತೀಕರಿಸಿ ಅದರ ಸ್ಥಾನವನ್ನು. ಡೈರೆಕ್ಟರೇಟ್ ಆಫ್ ಕ್ಯಾಶ್ಯೂ ರಿಸರ್ಚ್ ಅಲ್ಲಿ ಅದರ ಸಂಶೋಧನೆಯ ಪರಿಧಿ ಇನ್ನೂ ಜಾಸ್ತಿ ಆಗ್ತದೆ. ಸೊ ನಮ್ಮಲ್ಲಿ 2009 ಹೀಗೆ ICR ಡೈರೆಕ್ಟರೇಟ್ ಆಫ್ ಕ್ಯಾಶ್ಯೂ ರಿಸರ್ಚ್ ಇಂದ ನಡೆದು ಬರ್ತಾ ಇದೆ. ನಮ್ಮ ಅಡಿಯಲ್ಲಿ ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರಾಜೆಕ್ಟ್ ಆನ್ ಕ್ಯಾಶ್ಯೂ ಅಂತ ಇದೆ. ಅದರಲ್ಲಿ ಸುಮಾರು 14 ಕಡೆಗಳಲ್ಲಿ, ಈ ದೇಶದ 14 ಕಡೆಗಳಲ್ಲಿ ಎಲ್ಲೆಲ್ಲಿ ಗೋಡಂಬಿ ಬೆಳೀತಾರೋ ಅಲ್ಲಿ ಎಲ್ಲ ಒಂದು ಸಂಶೋಧನಾ ಸಂಸ್ಥೆಗಳಿದ್ದಾವೆ, ಸಂಶೋಧನಾ ಕೇಂದ್ರಗಳಿದ್ದಾವೆ. ಈಗ ನಮ್ಮ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಹೋದ್ರೆ ನಿಮ್ಗೆ ಒಂದು ಹೊಗಲಗೆರೆ ಅಂತ ಇದೆ ಶ್ರೀನಿವಾಸಪುರ ತಾಲೂಕಲ್ಲಿ, ಇನ್ನೊಂದು ಬೆಳಗಾಂನಲ್ಲಿದೆ, ಹಾಗೆ ಕೇರಳದಲ್ಲಿ 2 ಕಡೆ ಇದೆ, ಒಂದು ಪಿಲಿಕೋಡ್ನಲ್ಲಿದೆ, ಇನ್ನೊಂದು ಮಡಕತಾರದಲ್ಲಿದೆ, ಮತ್ತೆ ಮಹಾರಾಷ್ಟ್ರದ ವೆನ್ಗುಲ್ಲಾದಲ್ಲಿದೆ, ಗುಜರಾತ್ನಲ್ಲಿದೆ, ಆಮೇಲೆ ನಿಮ್ಗೆ ಕೆಳಗಡೆ ಬಂದ್ರೆ ನಿಮ್ಗೆ ಇವನ್ ತಮಿಳ್ನಾಡಲ್ಲಿ ವೃದ್ಧಾಚಲಂನಲ್ಲಿದೆ, ಆಂಧ್ರದ ಬಾಪಟ್ಲದಲ್ಲಿದೆ, ಒರಿಸ್ಸಾದ ಭುವನೇಶ್ವರದಲ್ಲಿದೆ, ಹಾಗೆ ಮುಂದೆ ಹೋದ್ರೆ ವೆಸ್ಟ್ ಬೆಂಗಾಲ್ನ ಜಾರ್ಗ್ರಾಮ್ನಲ್ಲಿದೆ, ಛತ್ತೀಸ್ಗಢದಲ್ಲಿದೆ, ಆಮೇಲೆ ಜಾರ್ಖಂಡ್ ನಲ್ಲೂ ಕೂಡ ಇದೆ, ಹಾಗೆ ನಮ್ಮ ನಾರ್ತ್ ಈಸ್ಟ್ ನಲ್ಲಿ ಹೋದ್ರೆ, ಈಶಾನ್ಯ ಭಾಗದಲ್ಲಿ ಹೋದ್ರೆ ತುರಾ ಅಂತ ಇದೆ ಮೇಘಾಲಯದಲ್ಲಿ, ಅಲ್ಲೂ ಕೂಡ ಈ ಗೋಡಂಬಿ ಬಗ್ಗೆ ಸಂಶೋಧನೆ ನಮ್ಮ ಅಧೀನದಲ್ಲಿ ನಡೀತಾ ಇದೆ. ಅಂದರೆ ಅಲ್ಲಿನ ಹವಾಮಾನಕ್ಕೆ ತಕ್ಕಂಥ ಹೊಸ ತಳಿಗಳನ್ನು ಬಿಡುಗಡೆ ಮಾಡೋದು, ಅಲ್ಲಿನ ಮಣ್ಣು ಮತ್ತು ಹವಾಮಾನಕ್ಕೆ ಅನುಗುಣವಾದ ಹೊಸ ಹೊಸ ಬೇಸಾಯ ಪದ್ಧತಿಯನ್ನು ನಾವು ಅಲ್ಲಿಗೆ ಶಿಫಾರಸು ಮಾಡೋದು, ಇವೆಲ್ಲ ಸಂಶೋಧನೆಗಳು ಅಲ್ಲಿ ನಡೀತದೆ. ಈ ಸಂಸ್ಥೆಯ ಮುಖ್ಯ ಉದ್ದೇಶ ಅಂದರೆ ಒಂದು ದೇಶಾದ್ಯಂತ ಗೋಡಂಬಿಯ ಬಗ್ಗೆ ಸಂಶೋಧನೆ ನಡೆಸೋದು. ಗೋಡಂಬಿ ಬೇಸಾಯ ಇರ್ಬೋದು, ಗೋಡಂಬಿಯಲ್ಲಿ ತಳಿ ಶೋಧನೆ ಇರ್ಬೋದು, ಮೌಲ್ಯವರ್ಧನೆ ಇರ್ಬೋದು, ಹಾಗೆ ರೈತರಿಗೆ ಈ ಒಂದು ಕಸಿ ಗಿಡಗಳನ್ನು ನಾವು ಸರಬರಾಜು ಮಾಡ್ತೇವೆ, ಮೆದುಕಾಂಡ ಕಸಿ ಅಂತ ಹೇಳ್ತೇವೆ, ಅದನ್ನು ಕೂಡ ನಾವು ದೇಶಾದ್ಯಂತ ನಾವು ಸಪ್ಲೈ ಮಾಡ್ತಾ ಇದ್ದೇವೆ. ಹಾಗೆ ಈಗ ಯಾರಾದರೂ ಉದ್ಯಮಿ ಆಗ್ಬೇಕು ಅಂತಿದ್ರೆ, ಗೋಡಂಬಿಯಲ್ಲಿ ಗೋಡಂಬಿ ಉದ್ಯಮ ಶುರು ಮಾಡ್ಬೇಕಂತಿದ್ರೆ ನಮ್ಮಲ್ಲಿ ಒಂದು ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ಇದೆ. ಅದರಲ್ಲಿ ಅವರು ಬಂದು 3 ದಿನದ ತರಬೇತಿ ಪಡೆದು ಅವರು ಸ್ವಾವಲಂಬಿಯಾಗಿ ಅವರು ಒಂದು ಉದ್ಯಮಿ ಆಗ್ಬೋದು. ಹಾಗೆ ಸುಮಾರು ಜನ ಬಂದಿದ್ದಾರೆ, ಬಂದು ಕೂಡ ಇಲ್ಲಿ ನಮ್ಮ 3 ದಿವಸ ತರಬೇತಿ ತಗೊಂಡು ಅವರು ಉದ್ಯಮವನ್ನು ಶುರು ಮಾಡಿದ್ದಾರೆ, ಉದ್ಯಮದಲ್ಲಿ ಏಳ್ಗೆಯನ್ನು ಕಂಡಿದ್ದಾರೆ. ಹಾಗೆ ನಾವು ಆ ಸಂಶೋಧನೆ ವಿಚಾರಕ್ಕೆ ಬಂದ್ರೆ ಸುಮಾರು ದೇಶಾದ್ಯಂತ 66 ವಿವಿಧ ತಳಿಗಳಿದ್ದಾವೆ. ಅವೆಲ್ಲ ನಮ್ಮ ಸಂಶೋಧನೆ ಫಲವಾಗಿ ಆ ತಳಿಗಳನ್ನು ಬಿಡುಗಡೆಗೊಳಿಸಲಾಗಿದೆ. ಅದರಲ್ಲಿ ನಮ್ಮ ಕರಾವಳಿಗೆ ಯಾವುದು ಸೂಕ್ತ, ಒಳನಾಡಿಗೆ ಯಾವುದು ಸೂಕ್ತ, ಮಲೆನಾಡಿಗೆ ಯಾವುದು ಸೂಕ್ತ, ಹಾಗೆ ಬೇರೆ ಬೇರೆ ಮಹಾರಾಷ್ಟ್ರಕ್ಕೆ ಯಾವುದು ಸೂಕ್ತ, ಒರಿಸ್ಸಾಕ್ಕೆ ಯಾವ್ದು ಸೂಕ್ತ, ವೆಸ್ಟ್ ಬೆಂಗಾಲ್ಗೆ ಯಾವ್ದು ಸೂಕ್ತ, ತಮಿಳ್ನಾಡಲ್ಲಿ ಯಾವ್ದು ಚೆನ್ನಾಗಿ ಬರ್ತದೆ, ಹಾಗೆ ನಮ್ಮ ಈಶಾನ್ಯ ಭಾರತದಲ್ಲಿ ಯಾವ್ದು ಬರ್ತದೆ, ಇವೆಲ್ಲ ಸಂಶೋಧನೆ ಮಾಡಿ ನಾವು ಆಯಾ ಸ್ಥಳಕ್ಕೆ ತಕ್ಕಂತ ತಳಿಗಳನ್ನು ಬಿಡುಗಡೆ ಮಾಡ್ತಿದ್ವಿ. ಹಾಗೆ ಸಂಶೋಧನೆ ಇನ್ನೂ ಕೂಡ ನಡೀತಾ ಇದೆ. ಈಗ ಏನಾಗಿದೆ, ನಮ್ಮಲ್ಲಿರುವ ತಳಿಗಳಲ್ಲಿ ಹೆಚ್ಚಾಗಿ ಒಂದು 90% ತಳಿಗಳು ಮಧ್ಯಮ ಗಾತ್ರದ ಬೀಜಗಳು, ಸಣ್ಣರಿಂದ ಮಧ್ಯಮ ಗಾತ್ರದ ಬೀಜಗಳು. ಇತ್ತೀಚೆಗೆ ನಾವು ಹೊಸದಾಗಿ ಈ ಜಂಬೋ ಅಂದರೆ ದೊಡ್ಡ ಗಾತ್ರದ ಬೀಜದ ಹೈಬ್ರಿಡ್ ಅನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. ಅದು ನೇತ್ರ ಜಂಬೋ 1, ನೇತ್ರ ಗಂಗಾ, ನೇತ್ರ ಜಂಬೋ 2 ಎನ್ನುವಂಥ ತಳಿಗಳನ್ನ ನಾವು ಬಿಡುಗಡೆ ಮಾಡಿದ್ದೀವಿ. ಅದರಲ್ಲಿ ಕಳೆದ ವರ್ಷ ಸ್ವಾತಂತ್ರ್ಯೋತ್ಸವದಲ್ಲಿ ನರೇಂದ್ರ ಮೋದಿ ಅವರು ದೇಶಕ್ಕೆ ನಮ್ಮ 2 ಜಂಬೋ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದು ನೇತ್ರ ಗಂಗಾ ಮತ್ತು ನೇತ್ರ ಜಂಬೋ 1 ಅಂತ. ಇದರ ಒಂದೊಂದು ಬೀಜಗಳು 12 ಗ್ರಾಮ್ನಷ್ಟು ತೂಗ್ತವೆ. ಉಳಿದೆಲ್ಲ ವೆರೈಟಿಯಲ್ಲಿ ನೀವು ನೋಡಿದ್ದೀರಿ, 6-7 ಗ್ರಾಮ್ ಬರ್ತದೆ. ಇದರ ಅದರ ಡಬಲ್ ಸೈಜು ಅಂದರೆ ನಿಮಗೆ ಕೂಲಿ ಖರ್ಚು ಉಳಿತದೆ. ಇದರಲ್ಲಿ ಒಬ್ಬ ಮನುಷ್ಯ 1 ಕೆಜಿಗೆ 150-170 ಬೀಜ ಹೆಕ್ಕಬೇಕಾದಲ್ಲಿ ಇವನು ಬರೀ 70 ಬೀಜಕ್ಕೆ 1 ಕೆಜಿ ಸಿಗ್ತದೆ ಅವನಿಗೆ. ಹಾಗೆ ಕೂಲಿ ಖರ್ಚಲ್ಲಿ 50% ಉಳಿತದೆ. ಹಾಗೆ ಈ ಸಂಸ್ಕರಣೆ ಮಾಡುವವರಿಗೂ ಕೂಡ ಕೂಲಿ ಖರ್ಚಲ್ಲಿ ಉಳಿತದೆ. ಯಾಕಂದರೆ ಬರೀ ಅಲ್ಲಿ ನಿಮ್ಮ W ಅಂತ ಗ್ರೇಡ್ ಹೇಳ್ತಾರೆ, W180, W210, W320. ಅಂದ್ರೆ 1 ಪೌಂಡ್ನಲ್ಲಿ ಇಡೀ ಬೊಂಡಿನ ಬೀಜ ಎಷ್ಟು ಬರ್ತದೆ ಅನ್ನೋದು ಆ ಒಂದು ಮಾನದಂಡ. W180 ಅಂದ್ರೆ 1 ಪೌಂಡ್ಗೆ 180 ಇಡೀ ಬೊಂಡ್ ಇರುವಂತ ಬೀಜ ಇದೆ ಅಂತ ಅರ್ಥ. ಈ ನಮ್ಮ ತಳಿಗಳು W130 ಇದೆ, ಅಂದ್ರೆ ನಿಮ್ಮ ಎಕ್ಸ್ಪೋರ್ಟ್ ಸ್ಟ್ಯಾಂಡರ್ಡ್ ಗಿಂತ ದೊಡ್ಡ ಸ್ಟ್ಯಾಂಡರ್ಡ್ ನಲ್ಲೇ ಇದೆ ನಮ್ಮ ಈ ಹೊಸ ತಳಿಗಳು. ಹಾಗೆ ಇನ್ನೊಂದು ನೇತ್ರ ಉಭಯ ಅಂತ ಒಂದು ತಳಿ ಬಿಡುಗಡೆ ಮಾಡಿದ್ವಿ. ಅದರಲ್ಲಿ ನಿಮ್ಮ ಹಣ್ಣನ್ನು ಕೂಡ ಯಾವುದೇ ಒಂದು ಕನರ್ ಇಲ್ಲದೆ ತಿನ್ನಬಹುದು ಮನುಷ್ಯರು, ಅಷ್ಟು ಚೆನ್ನಾಗಿದೆ ಹಣ್ಣು. ಬೀಜ ಕೂಡ ಚೆನ್ನಾಗಿದೆ, ಹಾಗಾಗಿ ಎರಡೂ ಉಪಯೋಗಕ್ಕೆ ಉಪಯೋಗಿಸ್ಬೋದು. ಹಾಗೆ ಹಣ್ಣಿನ ಉಪಯೋಗ ನಾವು ಬಹಳ ನಿರ್ಲಕ್ಷಿತವಾದ ಒಂದು ಅಂಶ ಅಂದ್ರೆ ಗೋಡಂಬಿ ಹಣ್ಣಿನನ್ನು ಯಾರು ಉಪಯೋಗಿಸ್ತಾ ಇಲ್ಲ, ಅದನ್ನು ಹಾಗೆ ಬೀಜ ಅಷ್ಟೇ ಉಪಯೋಗಿಸಿ ಹಣ್ಣನ್ನು ಬಿಸಾಡ್ತಾ ಇದ್ದಾರೆ. ಆದರೆ ಹಣ್ಣಿನ ಮೌಲ್ಯವರ್ಧನೆ ಬಗ್ಗೆ ಏನು ಉಪಯೋಗ ಇದೆ ಮೌಲ್ಯವರ್ಧನೆ ಮಾಡಿದ್ರೆ ಅನ್ನೋದ್ರ ಬಗ್ಗೆ ನಾವು ಸಂಶೋಧನೆ ಮಾಡ್ತಾ ಇದ್ದೇವೆ. ಇಲ್ಲಿ 1 ಕೆಜಿ ಗೋಡಂಬಿ ಹಣ್ಣು ಅಂದ್ರೆ 4 ಕೆಜಿ ಕಿತ್ತಳೆ ಹಣ್ಣಿಗೆ ಸಮ, ಅಷ್ಟೊಂದು ಪೋಷಕಾಂಶ ಇದೆ ಅದರಲ್ಲಿ. ಆದ್ರೆ ಜನರಿಗೆ ಅದ್ರ ಬಗ್ಗೆ ಅರಿವಿಲ್ಲ, ಹೆಚ್ಚಿನವರಿಗೆ, ಹಾಗೆ ಬಿಸಾಡ್ತಾರೆ. ಅದಕ್ಕೆ ನಾವು ಹಣ್ಣಿಗೆ ಯಾವುದೇ ತರದ ಪೆಟ್ಟಾಗದಂತೆ ಕೊಯ್ಯುವಂತ ಕೊಕ್ಕೆಯನ್ನು ಕೂಡ ನಾವು ಅಭಿವೃದ್ಧಿಪಡಿಸಿದ್ದೇವೆ. ಆಮೇಲೆ ಹಣ್ಣಿನಿಂದ ವಿವಿಧ ಮೌಲ್ಯವರ್ಧಿತ ಉತ್ಪನ್ನಗಳು, ಈಗ ಜಾಮ್, ಜೆಲ್ಲಿ, ಕೆಚ್ಚಪ್ ಎಲ್ಲ ನಿಮಗೆ ಗೊತ್ತು ಉಂಟು, ಉಪ್ಪಿನಕಾಯಿಯೂ ಮಾಡ್ತಾರೆ. ನಾವು ಸ್ಕ್ವಾಶ್ ಮಾಡಿದ್ದೇವೆ, ಹಾಗೆ ಇನ್ನೊಂದು ಸೈಡರ್ ಅಂತ ಇದೆ. ನೀವು ಆಪಲ್ ಸೈಡರ್ ವಿನೆಗರ್ ಕೇಳಿದ್ರೆ ಹಾಗೆ ಅದೇ ತರ ಕ್ಯಾಶ್ಯೂ ಸೈಡರ್ ಅಂತ ಮಾಡಿದ್ದೇವೆ. ಆಮೇಲೆ ಇತ್ತೀಚೆಗೆ ನಾವು ಕ್ಯಾಶ್ಯೂ ಸ್ಪ್ರೌಟ್ಸ್ ಕುಕ್ಕೀಸ್ ಅಂದ್ರೆ ಗೋಡಂಬಿಯ ಮೊಳಕೆಯ ಬಿಸ್ಕೆಟ್, ಗೋಡಂಬಿ ಮೊಳಕೆ ಮತ್ತೆ ಇದೊಂದು ನಿಮ್ಮ ಸಿರಿಧಾನ್ಯದ ಮೊಳಕೆ ಎಲ್ಲಾ ಸೇರಿಸಿ ಮಾಡಿದಂತ ಈ ಮೊಳಕೆ ಬಿಸ್ಕೆಟ್ ನಲ್ಲಿ ನಾವು ಮೈದಾ ಹಾಕ್ಲೇ ಇಲ್ಲ, ಗೋಧಿಯಿಂದ ಮಾಡಿದಂತಹ ಮೊಳಕೆ ಬಿಸ್ಕೆಟ್. ಇದರಲ್ಲಿ ಸುಮಾರು 12% ಅಷ್ಟು ಪ್ರೋಟೀನ್ ಇದೆ, 3% ಅಷ್ಟು ಫೈಬರ್ ಇದೆ. ಹಾಗಾಗಿ ಇದು ಉತ್ತಮ ಪೋಷಕಾಂಶಯುಕ್ತವಾದ ಬಿಸ್ಕೆಟ್ ಆಗಿದೆ. ಅದನ್ನೀಗ ನಿಧಿ ಫುಡ್ಸ್ನವರು ಅಂದರೆ ನಿತ್ಯ ಚಪಾತಿ ಎಲ್ಲ ಮಾಡ್ತಾರಲ್ಲ, ಅವರು ಅದನ್ನೀಗ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ನಮ್ಮ ತಂತ್ರಜ್ಞಾನವನ್ನು ಅವರಿಗೆ ನಾವು ಹ್ಯಾಂಡ್ ಓವರ್ ಮಾಡಿದ್ದೇವೆ, ಅಂದರೆ ನಾವು ಲೈಸೆನ್ಸ್ ಮಾಡಿದ್ದೇವೆ. ಅದು ಲೈಸೆನ್ಸ್ ಕೊಟ್ಟು ನಮ್ಮ ಸಂಶೋಧನೆಯನ್ನು ಅವರು ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಹಾಗೆ ಈ ಇನ್ನೊಂದು ಕ್ಯಾಶ್ಯೂ ಪ್ರಾಶ್ ಅಂತ ಮಾಡಿದ್ದೀವಿ, ಅಂದರೆ ನೀವು ಚವನ್ ಪ್ರಾಶ ಕೇಳಿದ್ದೀರಿ, ಅದೇ ಥರದಲ್ಲಿ ಹಣ್ಣಿಂದ ಮಾಡಿದಂಥ ಚವನ್ ಪ್ರಾಶ. ಅದಕ್ಕೆಲ್ಲ ಬೇರೆ ಬೇರೆ ಸಾಂಬಾರು ಪದಾರ್ಥಗಳನ್ನ ಹಾಕಿ ನಿಮಗೆ ಒಂದು ತರ ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ಬೋದು, ಅದನ್ನು ಮಾಡಿದ್ದೀವಿ. ಹಾಗೆ ಗೋಡಂಬಿ ಹಣ್ಣಿನ ರಸ ತೆಗೆದ ಮೇಲೆ ಹಣ್ಣಿಂದ ಪುಡಿ ಮಾಡಿ ಅದರಿಂದ ಕೂಡ ನಾವು ಬಿಸ್ಕೆಟ್ ಪುಡಿ ಮಾಡಿದ್ದೇವೆ, ಕ್ಯಾಶ್ಯೂ ಆಪಲ್ ಪೊಮೇಸ್ ಪೌಡರ್ ಅಂತ. ಹಾಗೆ ಮೊನ್ನೆ ಕಳೆದ ವರ್ಷ ನಾವು ಇನ್ನೊಂದು ಕ್ರಾಂತಿಕಾರಿ ಸಂಶೋಧನೆ ಮಾಡಿದ್ದೀವಿ. ಅದೇನಂದ್ರೆ ಬೀಜ ಬಿಡಿಸುವ ಯಂತ್ರ, ಅದರಲ್ಲಿ 3 ವಿಧಾನ ಇದೆ, ಆಟೋಮ್ಯಾಟಿಕ್, ಸೆಮಿ ಆಟೋಮ್ಯಾಟಿಕ್, ಮ್ಯಾನ್ಯುವಲ್. ಈ ಆಟೋಮ್ಯಾಟಿಕ್ ಯಂತ್ರ ನಿಮ್ಗೆ ಅನುಕೂಲ ಏನಂದ್ರೆ 1 ಗಂಟೆಗೆ 300 ಕೆಜಿಯಷ್ಟು ಬೀಜ ಬಿಡಿಸಬಲ್ಲದು. ಒಬ್ಬ ಮನುಷ್ಯ ಬರೀ 10 ಕೆಜಿ ಬಿಡಿಸ್ತಾನೆ, ಇದು 300 ಕೆಜಿ 1 ಗಂಟೆಯಲ್ಲಿ ಬಿಡಿಸುವಂತ ಯಂತ್ರವನ್ನು ನಾವು ಆವಿಷ್ಕಾರ ಮಾಡಿದ್ದೇವೆ, ಅದಕ್ಕೆ ಪೇಟೆಂಟ್ ಕೂಡ ನಾವು ಹಾಕಿದ್ದೇವೆ. ಹಾಗೆ ಇನ್ನೊಂದು ಸೆಮಿ ಆಟೋಮ್ಯಾಟಿಕ್ ಇದೆ, ಅದು ನಿಮ್ಮ ಹೆಚ್ಚಿನ ಅಂದ್ರೆ ಕೊಂಡುಕೊಳ್ಳುವಿಕೆಯಲ್ಲಿ ಅಷ್ಟು ಅನುಕೂಲ ಇಲ್ಲದ ರೈತರು ಕೊಂಡುಕೊಳ್ಬಹುದು. ಸಣ್ಣ ಮಟ್ಟದಲ್ಲಿ ಗೋಡಂಬಿ ಬೆಳೆದವರು ಸೆಮಿ ಆಟೋಮ್ಯಾಟಿಕ್ ಮತ್ತೆ ಮ್ಯಾನ್ಯುವಲ್ ಮಾಡಬಹುದು. ದೊಡ್ಡ ಮಟ್ಟದಲ್ಲಿ ಬೆಳೆದವರು ಆಟೋಮ್ಯಾಟಿಕ್ ಮಿಷಿನ್ ಅನ್ನು ಖರೀದಿ ಮಾಡಬಹುದು. ಅದನ್ನು ಫೈಸನ್ ಅಗ್ರಿಟೆಕ್ ಅನ್ನೋರಿಗೆ ನಾವು ಲೈಸೆನ್ಸ್ ಮಾಡಿದ್ದೇವೆ. ಅವರಿಂದ ಮಿಷಿನ್ ಖರೀದಿ ಮಾಡಿದಾಗ ನಿಮಗೆ 1.9 ಲಕ್ಷಕ್ಕೆ ಮಿಷಿನ್ ಸಿಗ್ತದೆ. ಅಂದ್ರೆ ಯಾರಾದ್ರೂ ಈಗ ಬಾಡಿಗೆಗೆ ಮಿಷಿನ್ ಇಟ್ಕೊಂಡಿರ್ತಾರೆ ನೋಡಿ, ಈಗ ಭತ್ತ ಕಟಾವಿನ ಮಿಷಿನ್, ಅದೇ ತರ ಈ ಮಿಷಿನ್ ಇಟ್ಕೊಂಡು ಕೂಡ ಬಾಡಿಗೆಯಲ್ಲಿ ಓಡಿಸುವವರಿಗೆ ಅನುಕೂಲ ಆಗುವಾಗೆ ನಾವು ಈ ಮಿಷನ್ ಅನ್ನು ತಯಾರು ಮಾಡಿ ಈಗ ಸಣ್ಣ ಮಟ್ಟದಲ್ಲಿ ಕೂಡ ತಯಾರು ಮಾಡ್ಲಿಕ್ಕಿದ್ದೇವೆ. ಇನ್ನೊಂದು ಮಾಯಿಶ್ಚರ್ ಮೀಟರ್ ಅಂದ್ರೆ ತೇವಾಂಶ, ತೇವಾಂಶ ಬಹಳ ಮುಖ್ಯ ಒಂದು ಬೀಜದ ಕ್ವಾಲಿಟಿಗೆ. ಈಗ ಹಾರ್ವೆಸ್ಟ್ ನೀವು ಕೊಯ್ಲು ಮಾಡಿದ ಕೂಡಲೇ ಅದರ ತೇವಾಂಶ ಇಷ್ಟಕ್ಕಿಂತ ಜಾಸ್ತಿ ಇದ್ರೆ ನಿಮ್ಗೆ ಬೆಲೆ ಕೊಡೋದಿಲ್ಲ, 10% ಜಾಸ್ತಿ ಇದ್ರೆ. ಅದ್ರ ತೇವಾಂಶ ಮೇಂಟೈನ್ ಮಾಡ್ಬೇಕಾದ್ರೆ ಹೇಗೆ ಅನ್ನೋದು ನೋಡ್ಲಿಕ್ಕೆ ನಮ್ಗೆ ಗೊತ್ತಾಗುದಿಲ್ಲ ಕಣ್ಣಿನ ನೋಡಿದ್ರೆ. ಅದಕ್ಕೋಸ್ಕರ ಒಂದು ಮಿಷನ್ ಅನ್ನು ನಾವು ತಯಾರು ಮಾಡಿದ್ವಿ. ಆ ಮಿಷನ್ ಅಲ್ಲಿ ನೀವು ಹಾಕಿದಾಗ ಅದು ಅಕ್ಯುರೇಟ್ ಆಗಿ ಅದರಲ್ಲಿ ಎಷ್ಟು ತೇವಾಂಶ ಇದೆ ಅಂತ ಕೊಡ್ತದೆ. ಒಂದು ಇದು ಶೆಲ್ ಕೂಡ, ಇನ್ನೊಂದು ಬೊಂಡಿನಲ್ಲಿ ಬೊಂಡ್ ತೆಗೆದಾಗ ಎಷ್ಟಿದೆ ತೇವಾಂಶ ಅಂದ್ರೆ ನಿಮ್ಗೆ ಅದನ್ನು ಸ್ಟೋರ್ ಮಾಡುವಾಗ ಬಹಳ ಅದು ಅನುಕೂಲ ಆಗುತ್ತೆ, ಮಾಯಿಶ್ಚರ್ ಕರೆಕ್ಟ್ ಆಗಿ ಇಟ್ಬಿಟ್ರೆ. ಆ ಸಂಶೋಧನೆ ಮಾಡಿದೀವಿ. ಹಾಗೆ ಈಗ ನಾವು ಇನ್ನೊಂದು ಅದರಲ್ಲಿ ಮುಖ್ಯವಾದ ತೊಂದರೆ ಅಂದ್ರೆ ಚಹಾ ಸೊಳ್ಳೆ ಬಾಧೆ. ಚಹಾ ಸೊಳ್ಳೆ ಬಾಧೆಗೆ ಫಿರಮೋನ್ ತಂತ್ರಜ್ಞಾನ ಇಲ್ಲಿವರೆಗೆ ಬಂದಿಲ್ಲ. ಈಗ ನಿಮ್ಗೆ ಬೇರೆ ಈಗ ಚಹಾದಲ್ಲಿದೆ ಫಿರಮೋನ್ ಟೀ ಮಾಸ್ಕಿಟೋ ಬಗ್ಗೆ, ಆದ್ರೆ ಕ್ಯಾಶುವಲ್ಲಿ ಬರುವಂತ ಚಹಾ ಸೊಳ್ಳೆ ಬೇರೆ, ಅದರ ಜಾತಿಯೇ ಬೇರೆ. ಅದಕ್ಕೋಸ್ಕರ ಫಿರಮೋನ್ ಅನ್ನು ನಾವು ತಯಾರು, ಯಾಕಂದ್ರೆ ಈಗೆಲ್ಲ ಔಷಧಿ ಮೂಲಕ ನಾವು ಕಂಟ್ರೋಲ್ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಔಷಧಿ ಎಲ್ಲ ವಿಷ ಹಾಗೆ ಹೇಗೆ ಅಂತಾರೆ, ಮತ್ತೆ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಬೇಕಾದಾಗ ಕೆಲವೊಂದು ಔಷಧಿ ಹೊಳಿಗೆ ಬರುವುದಿಲ್ಲ. ಅಂತ ಸಂದರ್ಭದಲ್ಲಿ ಈ ಫಿರಮೋನ್ ಟೆಕ್ನಾಲಜಿ ತುಂಬಾ ಉಪಯೋಗ ಆಗ್ತಾ ಇದೆ, ಅದನ್ನು ನಾವು ಡೆವಲಪ್ ಮಾಡ್ತಾ ಇದ್ದೇವೆ. ಹಾಗೆ ಹೊಸ ಹೊಸ ರೋಗಗಳು ಬರ್ತಾ ಇದೆ, ಆ ರೋಗಕ್ಕೆ ಸರಿಯಾದ ವಿಧಾನಗಳನ್ನ ನಾವು ಮಾಡ್ತಾ ಇದ್ದೇವೆ. ಮತ್ತೆ ನಮ್ಮಲ್ಲಿ ಈಗ ಇನ್ನೊಂದು ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಷನ್ ಅಂತ ಹೇಳದ್ನಲ್ಲ, ಅದು ಬಹಳ ಮುಖ್ಯ. ರೈತನನ್ನು ಉದ್ಯಮಿಯನ್ನಾಗಿ ಮಾಡುವುದು, ಮತ್ತೆ ಈಗ ನಿರುದ್ಯೋಗಿಗಳನ್ನ ಉದ್ಯೋಗಗಳನ್ನಾಗಿ ಮಾಡಲಿಕ್ಕೆ ಇದೊಂದು ಉತ್ತಮವಾದ ಅವಕಾಶ. ಇಲ್ಲಿ ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಷನ್ ಸೆಂಟರ್ ನಲ್ಲಿ ನಾವು 3 ದಿವಸದ ಟ್ರೈನಿಂಗ್ ಕೊಡ್ತೀವಿ. ಅದರಲ್ಲಿ ಗೋಡಂಬಿ ಸಿಪ್ಪೆ ಬಿಡಿಸೋದು ಹೇಗೆ, ಅದರಲ್ಲಿ ಗುಣಮಟ್ಟ ಕಾಪಾಡೋದು ಹೇಗೆ, ಆಮೇಲೆ ಫ್ಯಾಕ್ಟ್ರಿಯನ್ನು ಹೇಗೆ ತಯಾರಿಸೋದು, ಹೇಗೆ ಫ್ಯಾಕ್ಟ್ರಿ ಸೆಟಪ್ ಮಾಡೋದು, ಎಲ್ಲ ವಿಚಾರದಲ್ಲಿ ನಾವು ಟ್ರೈನಿಂಗ್ ಕೊಡ್ತೇವೆ. ಆ ಟ್ರೈನಿಂಗ್ ಪಡೆದಂತಹ ಅಭ್ಯರ್ಥಿಗಳು ಮುಂದೆ ಹೋಗಿ ನಮ್ಮ ಸರ್ಕಾರದಿಂದ ಸಾಲಗಳನ್ನು ಪಡೆದು ಅವರದೇ ಒಂದು ಕಾರ್ಖಾನೆಯನ್ನು ಹಾಕಿ ನಮ್ಮ ಸ್ವಾವಲಂಬನೆಯನ್ನು ಅವರು ಸಾಧಿಸಬಹುದಾಗಿದೆ. ಹಾಗೆ ಆ ಬೇರೆ ಬೇರೆ ಹಣ್ಣಿನ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಕೂಡ ನಾವು ಲೈಸೆನ್ಸ್ ಕೊಡ್ತಾ ಇದ್ದೇವೆ. ಅದನ್ನು ಕೂಡ ನಾವು ಟ್ರೈನಿಂಗ್ ಕೊಟ್ಟು ಯಾರೇ ಆಗಲಿ ತರಬೇತಿ ಅವಧಿಯಲ್ಲಿ ಚೆನ್ನಾಗಿ ಕಲಿತು ಹೋಗಿ ಅವರದೇ ಒಂದು ಸಣ್ಣ ಮಟ್ಟದ ಒಂದು ಕಾರ್ಖಾನೆ ಹಾಕಿ ಅದರಲ್ಲಿ ಹಣ್ಣಿನ ಜಾಮು, ಜೆಲ್ಲಿ, ಕೆಚಪ್, ಜ್ಯೂಸ್, ಬಿಸ್ಕೆಟ್ ಎಲ್ಲಾ ಮಾಡುವಂತಹ ತಂತ್ರಜ್ಞಾನವನ್ನು ನಾವು ಕೂಡ ಕೊಡ್ತಾ ಇದ್ದೇವೆ. ಹಾಗೆ ಈಗ ರೈತರಲ್ಲಿ ಈ ಗೇರು ಬೆಳೆಯ ವಿಸ್ತರಣೆಗೋಸ್ಕರ ನಾವು ಬೇರೆ ಬೇರೆ ಈ ಗವರ್ಮೆಂಟ್ ಏಜೆನ್ಸೀಸ್, ಈಗ ಡೈರೆಕ್ಟರೇಟ್ ಆಫ್ ಕ್ಯಾಶ್ಯೂ ಅಂಡ್ ಕೋಕೋ ಡೆವಲಪ್ಮೆಂಟ್ ಅಂತ ಇದೆ ಕೊಚ್ಚಿನ್, ಅವರ ಮುಖಾಂತರ ಹಣ ಸಹಾಯವನ್ನು ನಾವು ಕೊಡ್ತಾ ಇದ್ದೇವೆ. ಈಗ 1 ಎಕರೆಗೆ ಇಂತಿಷ್ಟು ಅಂತ ಒಂದು ಡ್ರಿಪ್ ಇರಿಗೇಷನ್, ನಾರ್ಮಲ್ ಡೆನ್ಸಿಟಿಯಲ್ಲಿ 1,70,000, ಹೈ ಡೆನ್ಸಿಟಿಯಲ್ಲಿ 1,00,000, 1,10,000, 1,00,000, ಹೀಗೆ ಬೇರೆ ಬೇರೆ ಒಂದು ಅವ್ರ ಗೈಡ್ಲೈನ್ ಪ್ರಕಾರ ನಾವು ರೈತರಿಗೆ ಸಬ್ಸಿಡಿಯನ್ನು ಕೊಡ್ತಾ ಇದ್ದೇವೆ. ಅಂದ್ರೆ DCCD ಮುಖಾಂತರ, DCCD ಇಂದ ನಾವು ಹಣ ಸಹಾಯವನ್ನು ನಾವು ಪಡೆದು ನಾವು ಅದನ್ನು ರೈತರಿಗೆ ಕೊಡ್ತಾ ಇದ್ದೇವೆ. ಹಾಗಾಗಿ ರೈತರು ಕೂಡ ಗೋಡಂಬಿ ಬೆಳೆ ವಿಸ್ತರಣೆಗೆ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಮ್ಮ ಧನ ಸಹಾಯ ಕೂಡ ಇದೆ. ಹಾಗೆ ಇದು ಅತೀ ಕಡಿಮೆ ಒಳಸುರಿಯನ್ನು ಬೇಡುವಂತ ಬೆಳೆ. ಅದನ್ನು ಕೆಲವರು ಗೊಬ್ಬರ ಹಾಕದೇನು ಬೀಜ ತೆಗಿತಾ ಇದ್ದಾರೆ. ಆದ್ರೆ ಗೊಬ್ಬರ ಹಾಕಿದ್ರೆ ಅದಕ್ಕೆ ಒಂದು ವರ್ಷದಲ್ಲಿ 3 ತಿಂಗಳು ನೀರು ಕೊಟ್ರೆ ಖಂಡಿತವಾಗಿ ಇಳುವರಿ 2 ಪಟ್ಟು ಕೊಡುವಂತ ಬೆಳೆ ಗೋಡಂಬಿ. ಸೊ ಗೋಡಂಬಿ ಬೆಳೆಯಲ್ಲಿ ನಿಮಗೆ ಕೂಲಿ ಖರ್ಚು ಬಹಳ ಕಡಿಮೆ, ಬರುವ ಆದಾಯ ಜಾಸ್ತಿ. ಹಾಗಾಗಿ ಮತ್ತೊಂದು ಮಳೆಯ ಆಶ್ರಿತ ಬೆಳೆ ಇದು, ನೀರನ್ನು ಬೇಡುವುದಿಲ್ಲ. ನೀರು ಕೊಟ್ಟರೆ ಬಿಡಿ ಜಾಸ್ತಿ ಕೊಡುತ್ತೆ, ನೀರು ಇಲ್ಲದೇನು ಬೆಳೆಯುವಂತ ಬೆಳೆ ಗೋಡಂಬಿ ಮಾತ್ರ. ಮತ್ತೆ ಉಳಿದಕ್ಕೆಲ್ಲ ನಿಮ್ಮ ಅಡಿಕೆಗಾದ್ರೆ ನೀರು ಬೇಕು, ತೆಂಗಿಗೆ ನೀರು ಬೇಕು, ನೀರು ಬಿಟ್ಲಿಲ್ಲ ಆದ್ರೆ ಒಣಗಿ ಹೋಗ್ತದೆ. ಇದನ್ನು ಮುಖ್ಯ ಬೆಳೆಯಾಗಿ ಮಾಡಬಹುದು. ಈಗ ನೋಡಿ ಮೈದಾನ ಪ್ರದೇಶದಲ್ಲಿ ಚಿತ್ರದುರ್ಗ, ಕೋಲಾರ, ತುಮಕೂರು, ಅದನ್ನೇ ಮುಖ್ಯ ಬೆಳೆಯಾಗಿ ಮಾಡಿ ನಮ್ಮ ಸಾಂಪ್ರದಾಯಿಕ ಸ್ಥಳಗಳಾದ ದಕ್ಷಿಣ ಕನ್ನಡಕ್ಕಿಂತ 2 ಪಟ್ಟು ಇಳುವರಿ ಅವ್ರು ತೆಗಿತಾ ಇದ್ದಾರೆ, 2 ಪಟ್ಟು. ಹಾಗಾಗಿ ಮುಖ್ಯ ಬೆಳೆಯಾಗಿ ಮಾಡ್ಲಿಕ್ಕೆ ಏನೂ ತೊಂದರೆ ಇಲ್ಲ. ಅದರ ನಡುವಲ್ಲಿ ಎಡೆ ಬೆಳೆಯಾಗಿ, ಉಪ ಬೆಳೆಯಾಗಿ ಬೇರೆ ನೀವು ತರಕಾರಿ ಬೆಳೆಯಬಹುದು, ಸಣ್ಣ ಪುಟ್ಟ ಹೂವುಗಳನ್ನು ಬೆಳಿಬಹುದು, ಔಷಧಿ ಸಸ್ಯಗಳನ್ನು ಬೆಳಿಬಹುದು, ಸುಗಂಧ ದ್ರವ್ಯ ಸಸ್ಯಗಳನ್ನು ಬೆಳಿಬಹುದು. ಹೀಗೆ ಅದರ ಅವಕಾಶಗಳು ತುಂಬಾ ಇದೆ. ಗೋಡಂಬಿ ಬೇಸಾಯದಲ್ಲಿ ಗೋಡಂಬಿ ಜೊತೆಗೆ ಬೇರೆ ಉಪ ಬೆಳೆಗಳನ್ನು ಕೂಡ ನೀವು ಬೆಳ್ಕೊಳ್ಬಹುದು. ವರ್ಷಕ್ಕೊಮ್ಮೆ ಇಳುವರಿ, ವರ್ಷಕ್ಕೊಮ್ಮೆ ನೀವು ಇಳುವರಿಯನ್ನು ಪಡೆಯಬಹುದು. ಇದರಲ್ಲಿ ಹೆಚ್ಚಾಗಿ ಅದರಲ್ಲಿ ಬೇರೆ ಬೇರೆ ತಳಿಗಳಿಗೆ ಹೊಂದಿಕೊಂಡು ಇಳುವರಿಯ ಸಮಯ ಬರ್ತದೆ. ಈಗ ನಾವು ಬಿಡುಗಡೆ ಮಾಡಿದಂತ ತಳಿಗಳು, ಈಗ ಹೊಸದಾಗಿ ಬಿಡುಗಡೆ ಮಾಡಿದಂತ ಜಂಬೋ ಸೀರೀಸ್ ತಳಿಗಳಿದೆಯಲ್ಲ, ಅದು ಬೇಗನೆ ಹೂ ಬಿಡುವಂತ ತಳಿಗಳು, ಬೇಗ ಬಂದು ಬೇಗನೆ ಕೊಯ್ಲಿಗೆ ಬಂದು, ಬೇಗನೆ ಕೊಯ್ಲಿಗೆ ಬಂದ್ರೆ ನಿಮ್ಗೆ ಒಂದು ಅನುಕೂಲ ಅಂದ್ರೆ ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿ ಇರ್ತದೆ. ಸೊ ತಡವಾಗಿ ಹೂ ಬಿಡುವ ತಳಿಗಳಲ್ಲಿ ಏನು ಅಂದ್ರೆ ನಿಮ್ಗೆ ಸ್ವಲ್ಪ ಕೀಟಬಾಧೆ ಕಮ್ಮಿ ಆಗ್ಬೋದು, ಆದ್ರೆ ಮಾರುಕಟ್ಟೆಯಲ್ಲಿ ಬೆಲೆ ಅದು ಬೆಳೆಯುವಷ್ಟೊತ್ತಿಗೆ ಸ್ವಲ್ಪ ಕಮ್ಮಿ ಆಗಿರ್ತದೆ. ಮತ್ತೆ ಮಳೆ ಬೇಗ ಬಂದ್ರೆ ಅದಕ್ಕೆ ಬೀಜ ಮೊಳಗೆ ಸಿಕ್ಕಿ ಬೀಜ ಕಪ್ಪಾಗುವ ಸಾಧ್ಯತೆ ಕೂಡ ಇರುತ್ತೆ. ಆದ್ರಿಂದ ಬೇಗ ಹೂ ಬಿಡುವಂತ ಹಾಗೂ ಮಧ್ಯಮಾವಧಿಯಲ್ಲಿ ಹೂ ಬಿಡುವಂತ ತಳಿಗಳನ್ನು ಮಿಶ್ರ ಮಾಡಿ ನೆಡಬೇಕನ್ನೋದು ನಮ್ಮ ಒಂದು ಸಲಹೆ. ಸೊ ಒಟ್ಟಾರೆಯಾಗಿ ನಾನು ಹೇಳೋದಾದ್ರೆ ಗೋಡಂಬಿ ಒಂದು ಉತ್ತಮವಾದಂತ ಲಾಭದಾಯಕ ಬೆಳೆ ಮತ್ತೆ ಕಡಿಮೆ ನೀರಿನ ಅಗತ್ಯ ಇಲ್ಲದೆ ಬೆಳೆಯುವಂತ ಒಂದು ಬೆಳೆಯಾಗಿದೆ. ಇಂದಿನ ಮುಂದಿನ ದಿನಗಳಲ್ಲಿ ನೀರಿನ ತೊಂದರೆ ಬಹಳ ಆಗ್ಲಿಕ್ಕಿದೆ. ಯಾಕಂದ್ರೆ ವರ್ಷದಿಂದ ವರ್ಷಕ್ಕೆ ನಮಗೆ ಈ ಒಣ ಸೀಸನ್ ಏನಿದೆಯಲ್ಲ ಅದು ಜಾಸ್ತಿ ಆಗ್ತಾ ಇದೆ. ನಿಮಗೆ ಮಾರ್ಚ್ ಏಪ್ರಿಲಲ್ಲೇ ನಿಮಗೆ ಉಷ್ಣಾಂಶ 40 ಮೇಲೆ ಹೋಗ್ತಾ ಇದೆ. ಅಂತ ಸಮಯದಲ್ಲಿ ಈ ಗೋಡಂಬಿ ಬೆಳೆ ಬೆಳೆದ್ರೆ ಖಂಡಿತವಾಗಿ ಅದು ರೈತನ ಕೈ ಹಿಡಿಯೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಉತ್ತಮವಾದ ಒಂದು ಬೆಳೆ, ಹಾಗೆ ಲಾಭದಾಯಕವಾಗಿ ರೈತನನ್ನು ಸಾಕಿ ಸಲಹುವಂತ ಬೆಳೆ ಅಂತ ಹೇಳಲಿಕ್ಕೆ. ಈಗ ರೈತರು ಹೆಚ್ಚಿನ ಮಾಹಿತಿಗಾಗಿ ಪುತ್ತೂರಿನ ಮೊಟ್ಟೆ ತಡಕದಲ್ಲಿರುವ ICR ಗೇರು ಸಂಶೋಧನಾ ನಿರ್ದೇಶನಾಲಯಕ್ಕೆ ಭೇಟಿ ನೀಡಬಹುದು. ನಾವು ಸೋಮವಾರದಿಂದ ಶುಕ್ರವಾರದವರೆಗೆ ಕಾರ್ಯನಿರ್ವಹಿಸ್ತೇವೆ. ಬೆಳಗ್ಗೆ 9:00 ಸಂಜೆ 5:30 ಶನಿವಾರ ಮತ್ತು ಭಾನುವಾರ ನಮಗೆ ರಜಾ ದಿವಸಗಳಾಗಿರ್ತವೆ. ಮತ್ತು ನಿಮಗೇನಾದರೂ ಈ ಗಿಡಗಳ ಅಗತ್ಯ ಇದ್ದರೆ ನಮ್ಮ ಇಮೇಲ್ ಮೂಲಕ ಪಡಿಬೋದು. ನಮ್ಮ ವೆಬ್ಸೈಟ್ನಲ್ಲಿ ಎಲ್ಲ ಮಾಹಿತಿಗಳಿದೆ. ಹಾಗೆ ಇನ್ನೊಂದು ರೈತರಿಗೆ ನಾನು ಹೇಳಲಿಕ್ಕೆ ಏನು ಬಯಸ್ತೀನಿ ಅಂದರೆ, ಕ್ಯಾಶ್ಯೂ ಇಂಡಿಯಾ ಅಂತ ಒಂದು ಮೊಬೈಲ್ ಆ್ಯಪನ್ನು ನಾವು ಡೆವಲಪ್ ಮಾಡಿದ್ದೀವಿ. ಈ ಮೊಬೈಲ್ ಆ್ಯಪನ್ನು ಎಲ್ಲ ರೈತರು ಅವರ ಆ್ಯಂಡ್ರಾಯ್ಡ್ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಆ್ಯಪಲ್ ಮೊಬೈಲ್ ಇದ್ದರೆ ಅದರಲ್ಲೂ ಮಾಡ್ಬೋದು. ಇನ್ಸ್ಟಾಲ್ ಮಾಡಿಕೊಂಡ್ರೆ ಅದರ ಎಲ್ಲ ಮಾಹಿತಿಗಳು ಈ ಮೊಬೈಲ್ ಆ್ಯಪ್ನಲ್ಲಿ ನಾವು ಕೊಟ್ಟಿದ್ದೇವೆ. ಗೇರು ಯಾವ ತಳಿ ಸೂಕ್ತ, ಯಾವ ಹವಾಮಾನ ಸೂಕ್ತ, ಯಾವ ಮಣ್ಣು ಸೂಕ್ತ, ಹೇಗೆ ಬೆಳಿಬೋದು, ಮತ್ತು ಯಾವ ಕೀಟ ಬಂದರೆ ಯಾವ ಔಷಧಿ ಹೊಡಿಬೇಕು, ಯಾವ ರೋಗ ಬಂದರೆ ಯಾವ ಔಷಧಿ ಹೊಡಿಬೇಕು, ಮತ್ತು ಇದರ ಮಾರುಕಟ್ಟೆ ಹೇಗೆ, ಮತ್ತು ಇದರ ಗಿಡಗಳನ್ನು ಕೂಡ ಆ್ಯಪ್ನಲ್ಲಿ ಬುಕ್ ಮಾಡ್ಬೋದಾಗಿದೆ. ಈವನ್ ನಿಮ್ಮ ಏನು ಗಿಡಗಳು ಬೇಕಲ್ಲ, ಪ್ಲಾಂಟಿಂಗ್ ಮೆಟೀರಿಯಲ್ ಅಂತ ಹೇಳ್ತಿರಲ್ಲ, ಸಾಫ್ಟ್ವುಡ್ ಗ್ರಾಫ್ಟಿಂಗ್, ಅದನ್ನು ನೀವು ಇದರಲ್ಲಿ ಮಾಡಿ. ಮತ್ತು ಇನ್ನೊಂದು ವಿಚಾರ, ಎಲ್ಲ ರೈತರು ಈ ಕಸಿ ಗಿಡಗಳನ್ನೇ ತೊಗೊಳ್ಬೇಕು. ಬೀಜದಿಂದ ಹಾಕಿದ ಗಿಡಗಳನ್ನ ಯಾರೂ ತೊಗೊಳ್ಬೋದು. ಕಸಿ ಗಿಡದಲ್ಲಿ ಮಾತ್ರ ನಿಮಗೆ ತಾಯಿ ಗುಣ ಬರ್ತದೆ. ಹಾಗಾಗಿ ನೀವು ಈ ಕ್ಯಾಶ್ಯೂ ಇಂಡಿಯಾ ಅಂತ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಬಹಳ ಅನುಕೂಲ. ಆಮೇಲೆ ಇನ್ನೊಂದು ಕ್ಯಾಶ್ಯೂ ಪ್ರೊಟೆಕ್ಟ್ ಅಂತ ಇನ್ನೊಂದು ಬರ್ತಾ ಇದೆ. ಅದರಲ್ಲಿ ನೀವು ಕೀಟದ ಫೋಟೋ ತೆಗೆದ್ರೆ ಅದು ಯಾವ ಕೀಟ, ಅದಕ್ಕೆ ಏನು ಔಷಧಿ ಹೊಡಿಬೇಕನ್ನೋದನ್ನ ಸಲಹೆ ಕೊಡುವಂತ ಆ್ಯಪ್ ಕೂಡ ಬರ್ತಾ ಇದೆ. ಇದುವರೆಗೆ ಗೇರು ಬೆಳೆದು ಬಂದ ಹಾದಿ ಈ ವಿಷಯದ ಕುರಿತಾಗಿ ಮಾಹಿತಿಯನ್ನು ಕೇಳಿದ್ದೀರಿ. ಮಾಹಿತಿ ನೀಡಿದವರು ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇಲ್ಲಿನ ನಿರ್ದೇಶಕರಾದ ಡಾಕ್ಟರ್ ದಿನಕರ ಅಡಿಗ ಇವರು. ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ. ಕಿಸಾನ್ ವಾಣಿ ಕಿಸಾನ್ ವಾಣಿ ಜೈ ಕಿಸಾನ್ ಜೈ ಕಿಸಾನ್ ಜೈ ಕಿಸಾನ್ ಕಿಸಾನ್ ವಾಣಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಇದೊಂದು ಪ್ರಕಟಣೆ. ರಾಜ್ಯದ ಮಾನ್ಯ ಕಾರ್ಮಿಕ ಸಚಿವರಾದ ಶ್ರೀ ಎಸ್ ಸಂತೋಷ್, ಎಸ್ ಲಾಡ್ ಇವರ ನೇತೃತ್ವದಲ್ಲಿ ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ದಿನಾಂಕ 16/9/2025 ಬೆಳಿಗ್ಗೆ 11:00 ಬಾಸೆಲ್ ಮಿಷನರೀಸ್ ಮೆಮೋರಿಯಲ್ ಆಡಿಟೋರಿಯಂ ಮಿಷನ್ ಕಂಪೌಂಡ್ ಉಡುಪಿ ಇಲ್ಲಿ ಹಮ್ಮಿಕೊಳ್ಳಲಾಗಿರುತ್ತದೆ. ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಪಡೆಯಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಆಕಾಶವಾಣಿ ಮಂಗಳೂರು. ಈಗ ಭಕ್ತಿಗೀತೆಗಳು. ಪುತ್ತೂರು ನರಸಿಂಹನಾಯಕ್ ಇವರು ಹಾಡಿರುವ ಬಾರು ಕೃಷ್ಣಯ್ಯ

ಕೇಳುಗರೆ, ಶ್ರೀ ಸಾಮಾನ್ಯನಿಗೆ ತೆರಿಗೆ ಹೊರೆ ಇಳಿಸುವ ಜಿಎಸ್ಟಿ ಸುಧಾರಣೆಯನ್ನ ಕೇಂದ್ರ ಸರ್ಕಾರ ಕೈಗೊಂಡಿದ್ದು 10 ಹಲವು ಸರಕುಗಳು, ದಿನಬಳಕೆ ವಸ್ತುಗಳ ಅಗ್ಗವಾಗಲಿವೆ. ವಿಶೇಷವಾಗಿ ಶೈಕ್ಷಣಿಕ ವಸ್ತುಗಳಿಗೆ ಶೂನ್ಯ ತೆರಿಗೆ ಮೂಲಕ ಶಿಕ್ಷಣ ವಲಯಕ್ಕೆ ಆದ್ಯತೆಯನ್ನು ನೀಡಲಾಗಿದೆ. ಅದರ ಜೊತೆಗೆ ಆರೋಗ್ಯ ವಲಯದಲ್ಲಿಯೂ ಕೂಡ ವೈಯಕ್ತಿಕ ಆರೋಗ್ಯ ಮತ್ತು ಜೀವ ವಿಮೆಯ ಶೇಕಡ 18 ತೆರಿಗೆಯನ್ನ ಶೂನ್ಯಕ್ಕೆ ಇಳಿಸಲಾಗಿದೆ. ಥರ್ಮೋಮೀಟರ್ 18%, ಮೆಡಿಕಲ್ ಗ್ರೇಡ್ ಆಕ್ಸಿಜನ್ 12%, ಪ್ರಯೋಗಾಲಯದ ಕಿಟ್ಗಳು 12%, ಗ್ಲುಕೋಮೀಟರ್ ಮತ್ತು ಟೆಸ್ಟ್ ಸ್ಟ್ರಿಪ್ಸ್ 12%, ಕನ್ನಡಕಗಳು ಕೂಡ 12%, ಇಳಿಸಲಾಗಿದೆ. ಈ ನೂತನ ಜಿಎಸ್ಟಿ ದರಗಳು 22 ಜಾರಿಗೆ ಬರಲಿವೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಮುಂದೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ವಿಜಯನರಸಿಂಹ ಇವರ ರಚನೆ. ಮಹಿಮಳ ರಾಮ ಭಕ್ತೆ ಮಹಾಮಹಿಮಳ ರಾಮ ಭಕ್ತೆ ಧನ್ಯ ಶಬರಿಯ ಹೆಸರಿನಲ್ಲಿ ಧನ್ಯ ಶಬರಿಯ ಹೆಸರಿನಲ್ಲಿ ಮಹಾಮಹಿಮಳ ರಾಮ ಭಕ್ತೆ ಧನ್ಯ ಶಬರಿಯ ಹೆಸರಿನಲ್ಲಿ ಭಕ್ತಿ ಪೂರವೇ ಉಕ್ಕಿ ಹರಿಯುವ ಬೆಟ್ಟವ ನೋಡಿಲ್ಲಿ ಮಹಾಮಹಿಮಳ ರಾಮ ಭಕ್ತೆ ಧನ್ಯ ಶಬರಿಯ ಹೆಸರಿನಲ್ಲಿ ಇದುವೇ ಶಬರಿಮಲೆ ಇಲ್ಲಿದ ಭಕ್ತಿ ಸಲೆ ಇದುವೇ ಶಬರಿಮಲೆ ಇಲ್ಲಿದ ಭಕ್ತಿ ಸಲೆ ಲಕ್ಷ ಲಕ್ಷ ಜನ ಸಾಗರ ಸಂಗಮ ಲಕ್ಷ ಲಕ್ಷ ಜನ ಸಾಗರ ಸಂಗಮ ರೋಮಾಂಚನಗೊಳಿಸುವುದು ಜ್ಯೋತಿ ದರ್ಶನದ ಮಹಾನಂದದಲ್ಲಿ ಜ್ಯೋತಿ ದರ್ಶನದ ಮಹಾನಂದದಲ್ಲಿ ಮೈಮನ ಮರೆಯುವುದು ಮಹಾಮಹಿಮಳ ರಾಮ ಭಕ್ತೆ ಧನ್ಯ ಶಬರಿಯ ಹೆಸರಿನಲ್ಲಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಎನ್ನುವ ಭಕ್ತರಿಗೆ ಅಮೃತವು ಈ ತುಪ್ಪ ನೀನೇ ಗತಿಯಪ್ಪ ಎನ್ನುವ ದೀನರಿಗೆ ನೀನೇ ಗತಿಯಪ್ಪ ಎನ್ನುವ ದೀನರಿಗೆ ಸೌಖ್ಯವು ಇಹುದಪ್ಪ ಮಹಾಮಹಿಮಳ ಧನ್ಯ ಶಬರಿಯ ಹೆಸರಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಎನ್ನುವ ಭಕ್ತರಿಗೆ ಅಮೃತವು ಈ ನೀನೇ ಗತಿಯಪ್ಪ ಎನ್ನುವುದೇ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಎನ್ನುವ ಭಕ್ತರಿಗೆ ಅಮೃತವು ಈ ತುಪ್ಪ ನೀನೇ ಗತಿಯಪ್ಪ ಎನ್ನು